ರೋಹನ್, ಅಜ್ಜಿ ಕೋಲ್ ತಗೊಂಡ್ ಬಾರಪ್ಪ. ಅಲ್ಲ ಮಮ್ಮಿ, ನಿಮಗೆ ಯಾಕೆ ಅಜ್ಜಿಯ ಕೋಲ್ ಬೇಕಾಯ್ತು? ಮಗ ಕೀಲುಗಳಲ್ಲಿ ತುಂಬಾ ನೋವಿದೆ, ನಡಿಯೋಕ್ ಆಗ್ತಿಲ್ಲ. ಅಯ್ಯೋ ಮಮ್ಮಿ, ನಿಮ್ಮತ್ತೆ ಜ್ವರವಿದೆ ಹಾಗೂ ಕೀಲುಗಳಲ್ಲಿ ತೀಕ್ಷ್ಣ ನೋವು ಇದ್ದರೆ ಸಮೀಪದ ಆರೋಗ್ಯ ಕೇಂದ್ರ ಇಲ್ಲ ಆಸ್ಪತ್ರೆಯನ್ನು ಸಂಪರ್ಕಿಸಿ. ಚುಕುನ್ ಗುಣಿಯಾಗಿ ಭಯಪಡಬೇಡಿ, ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬದವರನ್ನ ಸೊಳ್ಳೆ ಕಡಿತದಿಂದ ರಕ್ಷಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆ, ಭಾರತ ಸರ್ಕಾರ. ಕೇಳುಗರೆ, ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕರುನಾಡ ಜನತೆಯ ಆರೋಗ್ಯ ರಕ್ಷಕ ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನಾರೋಗ್ಯ ಆರೋಗ್ಯ ಕವನ್ನಿಂದ ರೇಷನ್ ಕಾರ್ಡ್ ಲಿಂಕ್ ಆಗಿರುವ ಆಧಾರ್ ಕಾರ್ಡ್ ನೀಡಿ ಉಚಿತವಾಗಿ ಪಡೆಯಿರಿ. ಆಯುಷ್ಮಾನ್ ಕಾರ್ಡ್ ಹೊಂದಿರುವ ಬಿಪಿಎಲ್ ನವರಿಗೆ ವರ್ಷಕ್ಕೆ ಸಂಸ್ಥೆಗೆ ಭರಿಸುತ್ತದೆ. ತುರ್ತು ಸಂದರ್ಭಗಳಲ್ಲಿ 171 ಚಿಕಿತ್ಸಾ ವಿಧಾನಗಳಿಗೆ ನೇರವಾಗಿ ಸರ್ಕಾರಿ ಅಥವಾ ನೋಂದಾಯಿತ ಖಾಸಗಿ. ಕರ್ನಾಟಕ ಸರ್ಕಾರ. ಇನ್ನು ಮುಂದೆ ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕಿಸಾನವಾಣಿಯಲ್ಲಿ ಶುಂಠಿ ಬೆಳೆಯಲ್ಲಿ ಪ್ರಸ್ತುತ ಪರಿಸ್ಥಿತಿ ಈ ಕುರಿತು ಅನುಭವಿ ಕೇಳಿದ್ರೆ, ಶುಂಠಿಯನ್ನ ಕೊಡಗು ಅಲ್ದಲನೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ಅನೇಕರು ಬೆಳಿಲಿಕ್ಕೆ ಹೊರಟರು. 2018, 19, 20, 21 ಹತ್ತೊಂಬತ್ತರ ಕೊರೋನಾದಿಂದ ಮಾರುಕಟ್ಟೆ ತಲ್ಲಣಗೊಂಡಿತು. 20 ಬೆಲೆ ಏರ್ತಾ ಇದೆ, ಅನೇಕರಲ್ಲಿ ಬೆಳೆ ಇಲ್ಲ. ಬಹಳ ವರ್ಷಗಳಿಂದ ಶುಂಠಿಯನ್ನ ಬೆಳೆದುಕೊಂಡು ಬಂದಿರುವ ಕುಶಲ ಗಂಟಿಯಲ್ಲೇ ಸ್ಥಿತಿವಂತಿಕೆಯನ್ನ ಕಂಡವರು ಶ್ರೀಮಂತರಾದವರು. ಬೇಬಿ ಅವರು ಈ ಸಾರಿ 46 ಹಾಕಿದ್ದೀನಿ ಅಂತ ಅನ್ಕೊಂಡು ಅವರ ಮನೆಗೆ ಇತ್ತೀಚೆಗೆ ಹೋದಾಗ ಹೇಳ್ತಾ ಇದ್ರು, ಈ ವರ್ಷ ಪರಿಸ್ಥಿತಿ ಹೇಗಿದೆ, ಒಟ್ಟಾರೆ ಏನು ಪ್ರಮುಖವಾಗಿ ಕೆಲಸ ಮಾಡಿಕೊಂಡ್ರೆ ಅನುಕೂಲ ಅನ್ಕೊಂಡು ಅವರು ತಮ್ಮ ಅನುಭವಗಳನ್ನ ಪ್ರಸ್ತಾಪ ಮಾಡ್ತಾರೆ. ಬೇಬಿಯವರು, ನಿರೀಕ್ಷೆಯಲ್ಲಿ ರೈತರುಗಳು ಇದ್ದಾರೆ, ಆದರೆ ಬರೋ ವರ್ಷಕ್ಕೆ ಈ ವರ್ಷ ಶುಂಠಿ ಉತ್ತಮ ದರ ಸಿಕ್ಕುತ್ತೆ ಅಂತ ನಿರೀಕ್ಷೆಯಿಂದ ಈ ಶುಂಠಿನ ಕಿತ್ತು ಹೊಸ ಆರಂಭ ಮಾಡೋಕ್ಕೆ ನಾವು ಸ್ವಲ್ಪ ಹಿಂದೆ ಮುಂದೆ ನೋಡ್ತಾ ಇದ್ದೀವಿ. ಯಾಕಂದ್ರೆ ಏಪ್ರಿಲ್ನಲ್ಲಿ ಎಲ್ಲ ಒಂದು 5,000-6,000 ಮಾರ್ಕೆಟ್ ಸಿಕ್ಕುವಂತ ನಿರೀಕ್ಷೆ ಇದೆ. ಈ ನಿರೀಕ್ಷೆ ಇರೋದ್ರಲ್ಲಿ ಯಾವ ಬೆಲೆಯಲ್ಲಿ 60 kg ಚೀಲಕ್ಕೆ ಮಾರಾಟ ಆಗ್ತಾ ಇದೆ ಶುಂಠಿ? ಅಲ್ಲಿ ಇವಾಗ ನಮ್ಮ ಕರ್ನಾಟಕದಿಂದ 2 ವೆರೈಟಿ ಶುಂಠಿ ಹೋಗುತ್ತೆ, ಒಂದು ತೊಳೆದು ಬಿಟ್ಟು ಹೋಗುತ್ತೆ, ಮತ್ತೊಂದು ಡ್ರೈ ಹೋಗುತ್ತೆ. ಈ ಡ್ರೈ ಅಂದ್ರೆ ತೊಳೆಯೋದು, ಎರಡರಲ್ಲೂ 200 ಮಾರ್ಕೆಟ್ ವ್ಯತ್ಯಾಸ ಇದೆ. ತೊಳೆದೋದಕ್ಕೆ 200 ಹೆಚ್ಚು ಕೊಡ್ತಾವ್ರೆ, ತೊಳೆಯದ ಶುಂಠಿಗೆ 200 ಕಡಿಮೆ ಇದೆ. ಎಲ್ಲಿಗೆ ಹೋಗುತ್ತೆ ಬಿತ್ತನೆ? ಅಲ್ದಲನೆ ಭಾರತದ ಎಲ್ಲಾ ರಾಜ್ಯಗಳಿಗೂ ಹೋಗುತ್ತೆ, ಹೆಚ್ಚಾಗಿ ಡೆಲ್ಲಿ, ಕಲ್ಕತ್ತಾ, ಮಹಾರಾಷ್ಟ್ರ, ಗುಜರಾತ್, ಮತ್ತೆ ಆಂಧ್ರ, ತಮಿಳ್ನಾಡು, ಕೇರಳ ಎಲ್ಲ ಕಡೆನೂ ಹೋಗುತ್ತೆ. ನೀವು ಕೊಡುತ್ತ ಬೆಳೆಗಳಂಗಲ್ಲ ಶುಂಠಿ, ಒಂದು ಸರಿ ಶುಂಠಿ ವ್ಯವಸಾಯ ಮಾಡಿದ್ರೆ 4-5 ಗ್ಯಾಪ್ ಕೊಡಬೇಕು, ಇಲ್ಲಾಂದ್ರೆ ಕೊಳೆ ರೋಗ ಬರುವಂತ ಚಾನ್ಸಸ್ಸು ಜಾಸ್ತಿ ಇದೆ. ಹಂಗಾಗಿ ನಾವು ಹೊಸ ಹೊಸ ಮಣ್ಣುಗಳನ್ನು ಹೊಸ ಹೊಸ ಏರಿಯಾಗಳು ಒಟ್ಟಾಗೋಯ್ತು, ಖಾಲಿ ಜಾಗಗಳಿಲ್ಲ. ನಮ್ಮ ಕುಶನಗರ ಹೋಬಳಿಯ ಈ ಕಡೆ ತೊರೆನೂರು, ಶ್ರೀರಂಗಾಲ, ಹೆಬ್ಬಾಲೆ ಈ 3 ಗ್ರಾಮಗಳು ಬಿಟ್ಟರೆ ಬಾಕಿ ಬೆಳೆಯುವಂಥ ಜಾಗಗಳಿಲ್ಲ. ಎಲ್ಲ ಗದ್ದೆಗಳಲ್ಲೂ ನೀವು ಶುಂಠಿ ನೆಟ್ಟಿರೋದೇ ಇರೋದರಿಂದ ಹೆಚ್ಚಿಗಾಗಿ ನಾವು ಹೊರಗಡೆ ಹೋಗಿ ಶುಂಠಿಯನ್ನು ಬೆಳೀತೀವಿ. ಕೆಲವೊಬ್ರು ಹೇಳ್ತಾರೆ ಸ್ವಲ್ಪ ಶೀತದ ಜಾಗ ಮತ್ತೆ ಬಿಸಿಲು ಕಮ್ಮಿ ಇರುವ ಈ ಕೊಡಗಿನಲ್ಲಿ ಶುಂಠಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಅದಕ್ಕೆ ಕುಶಾಲನಗರ ಈ ಕಡೆ ಕೇರ್ ಅಂತ ಮಾತಾಡೋದಿದೆ, ಏನಂತೀರಿ? ಅದು ತಪ್ಪು ಕಲ್ಪನೆ ಸರ್. ಯಾಕಂದ್ರೆ ಶುಂಠಿಗೆ ಒಳ್ಳೆ ಶೀತವಾದ ಅಂಶ ಇರಬೇಕು, ಅಂತ ಬೆಳೆ ಡ್ರೈ ಜಾಗದಲ್ಲಿ ಬರೋದಿಲ್ಲ ಯಾವುದೇ ಕಾರಣಕ್ಕೂ, ಅದು ತಪ್ಪು ಕಲ್ಪನೆ. ಆದರೆ ನೀರು ಬೇಕು, ನೀರು ಯಾವುದೇ ಕಾರಣಕ್ಕೂ ನೀರು ನಿಲ್ಲಬಾರದು, ನೀರು ಬಸ್ತು ಹೋಗಿರಬೇಕು, ಬಸಿಯೋ ವ್ಯವಸ್ಥೆ ಇರಬೇಕು. ಮತ್ತೆ ಒಂಥರ ಯಾವಾಗಲೂ ಯಾವ ತಿಂಗಳಲ್ಲಿ ನೀರಿನ ವ್ಯವಸ್ಥೆ, ಕೊಳವೆ ಬಾವಿಗಳಲ್ಲಿ ನೀರು ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ. ಇವಾಗ 30 ಶುಂಠಿ ನಾವು ಹಾಕೋದಾದ್ರೆ 10 ಮತ್ತು ಸ್ಟಾರ್ಟಿಂಗ್ ಫೆಬ್ರವರಿಯಲ್ಲಿ ಹಾಕ್ತೀವಿ, ಒಂದೊಂದು 10 ಮಾರ್ಚಲ್ಲಿ ಹಾಕುತ್ತೀವಿ. ಆ ಮಾರ್ಚ್ನಲ್ಲಿ ಏನೇ ಆದರೂ 14 ಮೇಲೆ ಶುಂಠಿಗೆ ಇಳಿದ ವಾತಾವರಣ ಅಲ್ಲ, 14 ಶುಂಠಿ ನೆಟ್ಟು ಮುಗಿಸೋದು ಉತ್ತಮ. ಸಾಮಾನ್ಯವಾಗಿ ಫೆಬ್ರವರಿ ಕೊನೆಯ ಒಳಗೆ ಎಲ್ಲರೂ ಮುಗಿಸ್ಬಿಡ್ತಾರೆ ಶುಂಠಿಯನ್ನ, ನೀವು ಮಾರ್ಚ್ನಲ್ಲಿ ಹಾಕ್ತೀರಿ ಹೇಳೋದಿದೆ, ಏಪ್ರಿಲನ್ನು ಶುಂಠಿ ಹಾಕೋಬಹುದು ಅಂತ ಅನ್ಕೊಂಡು ತಜ್ಞರು ಜೂನ್ ಜುಲೈನಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾರೆ, ಫೆಬ್ರವರಿನೇ ಯಾಕೆ ಹೆಚ್ಚಿಗೆ ಇಷ್ಟಪಡ್ತಾರೆ ಜನ ಶುಂಠಿ ಹಾಕ್ಲಿಕ್ಕೆ? ಶುಂಠಿ ವ್ಯವಸಾಯ ಟೈಮ್ಗಳಲ್ಲಿ ಉಕ್ಕಂದು ಬಿಡುತ್ತೆ, ಮಾರ್ಚ್ ಮೇಲೆ ನಟ್ಟ ಶುಂಠಿಗಳನ್ನು ಅದೇ ಸಮಯದಲ್ಲಿ ಉಕ್ಕಂದುಗಳು ಬಿಡುತ್ತೆ, ಒಂದು 75 ಕಂದುಗಳು ಬಿಡುತ್ತೆ, ಮತ್ತೆ ಹೂವು ಒಂದು 10-20 ಬಂದಾಗ ಬೆಳೆಯಲ್ಲಿ ಭಾರಿ ವೇರಿಯೇಷನ್ಗಳು ಬರುತ್ತೆ. ಹಾಗಾಗಿ ಫೆಬ್ರವರಿ ತಿಂಗಳು ಪ್ರಶಸ್ತವಾದದ್ದು ಅಂತ ಹೇಳ್ತೀರಾ? ನನ್ನ ಅಷ್ಟು ವರ್ಷದ ಅನುಭವದಲ್ಲಿ ಫೆಬ್ರವರಿ ಒಂದು 20 ಮಾರ್ಚ್ 20 ತೆಗೆದಾಗ ಮೇಲ್ಗಳಲ್ಲಿ ಸಿಕ್ಕಾಪಟ್ಟೆ ನೀರುಗಳು ಬರುತ್ತೆ. ಈ ಏಪ್ರಿಲ್ ಮೇಲ್ ತಿಂಗಳಲ್ಲಿ ಎಲ್ಲರೂ ನೀರು ಹೊಡೆಯುತ್ತಾದಾಗ ಅಂತರ್ಜಲದ ನೀರು ಬತ್ತೋದಾಗ ಕೈ ಕೊಟ್ಟರೆ ನಾವು ಹಾಕದ ಬಂಡವಾಳ ಅಂತ ನಾವು ಬಿತ್ತನೆ ನೆಟ್ಟಾದಾಗ 80% ಖರ್ಚು ಇದೆ. ಹಂಗಾಗಿ ನೀರಿನ ಅದು ನೀಟಾಗಿ ನೋಡ್ಕೊಳ್ಬೇಕು. 6 ನಂತರ ರೋಗನೇ ಬರೋದಿಲ್ಲ ಪರ್ಸೆಂಟೇಜ್ ಇದೆ. 7 ತಿಂಗಳು ಬೆಳೆ ಶುಂಠಿ, 7 ತಿಂಗಳು ಕಳೆದ ಆದ್ಮೇಲೆ ನಾವು ಈ ಟೈಮ್ನಲ್ಲಿ ಮಾರ್ಕೆಟ್ಗಾಗಿ ಮಣ್ಣಾಕಿ ಮಡಗಿರ್ತೀವಿ. ಆ ಮಣ್ಣಾಕಿದ ಮಡಗರಲ್ಲಿ 3 ಗುಣಿ 22 ಗುಣಿ 25 ಅಡಿಗೆ ನಾವು ಶುಂಠಿ ನೆಟ್ಟಿರ್ತೀವಿ. ಅಂದ್ರೆ ಕಾಯಿಲೆ ಕಾಣಿಸ್ಕೊಳ್ದಂಗೆ ಕೆಲಸ ಮಾಡ್ತಾ ಇರಬೇಕು. ನೀವೆಲ್ಲ ಏನ್ ಮಾಡ್ತೀರಿ, ಸಗಣಿ ಗೊಬ್ಬರ ಹಾಕೋದ್ರ ಜೊತೆಗೆ ಟ್ರೈಕೋಡರ್ಮ ಮತ್ತಿನ್ನು ರಾಸಾಯನಿಕಗಳನ್ನ ಹೇಗೆ ಬಳಸ್ಕೊಳ್ತೀರಿ ಸೂಕ್ಷ್ಮವಾಗಿ ಹೇಳ್ಬೋದಾ? ತಮಿಳುನಾಡಿನಿಂದ ಮೊಟ್ಟೆ ಕೋಳಿಯ ಗೊಬ್ಬರವನ್ನು ತಂದು 1 ಎಕರೆಗೆ 25-30 ಕೆಜಿ ತೂಕ ಬರುತ್ತೆ. ಸಿಟಿ ಕಾಂಪೋಸ್ಟ್ ಅಲ್ಲ ಇನ್ನಿತರ ಕಾಂಪೋಸ್ಟ್ ಗಳನ್ನ ಬೆಳೆ ಬಂದಾದ್ಮೇಲೆ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಅದು ತುಂಬಾ ಚೆನ್ನಾಗಿ ಇಳ್ಕೊಳ್ಳುತ್ತೆ. ವಿಪರೀತ ರಾಸಾಯನಿಕ ಗೊಬ್ಬರಕ್ಕೆ ಹೋದಾಗ ಗಿಡಗಳು ಕುಂಠಿತ ಹೋಗುತ್ತೆ, ಹಸಿರು ಹೋಗುತ್ತೆ. ಅದು ಅನುಭವಕ್ಕೂ ಬಂದಿದೆ. ನೀವೆಲ್ಲ ಕೋಳಿ ಗೊಬ್ಬರ ನೇರವಾಗಿ ಹಾಕ್ತೀರಾ ಅಥವಾ ಸಗಣಿ ಗೊಬ್ಬರ ಜೊತೆಗೆ ಬೆರೆಸಿ ಹಾಕ್ತೀರಾ? ಎಷ್ಟು ಪ್ರಮಾಣದಲ್ಲಿ ಕೊಟ್ಟು 4 ಗಂಟೆ ನೀರು ಹೊಡೋದಾದ್ಮೇಲೆ ಮತ್ತೆ ಗುಣಿ ತೆಗೆದು ಅದರಲ್ಲಿ ಬೀಜ ಶುಂಠಿ ಇಡ್ತೀವಿ. ನನಗಂತೂ ಕೋಳಿ ಗೊಬ್ಬರದಲ್ಲಿ ಯಾವುದೇ ತೊಂದರೆಗಳು ಕಂಡು ಬಂದಿಲ್ಲ. ಅಂದ್ರೆ ಈಗ ಒಂದೊಂದು ಶುಂಠಿ ಇಡೋ ಜಾಗಕ್ಕೆ ಹಾಕ್ತೀರಾ ಅಥವಾ ಪೂರ್ಣ ಮಣ್ಣಿಗೆ ಸೇರಿಸ್ಬಿಡ್ತೀರಾ? ದನಗಳು ಸಾಕುವವರು ಬಹಳ ಕಡಿಮೆ ಆಯ್ತು. ಒಳ್ಳೆ ಸಗಣಿಗಳು ಸಿಕ್ಕಲ್ಲ, ಸಗಣಿಗೆ ಸಿಕ್ಕಪಟ್ಟೆ. ಮೊದಲೆಲ್ಲ ಬರೀ ಸಗಣಿ ನಮ್ಮ ಅವಶ್ಯಕತೆಗೆ ತಕ್ಕದಾಗಿ ದನಗಳನ್ನ ಸಾಕೋದು ಕಡಿಮೆ ಇದೆ, ಸಗಣಿ ಪರ್ಸೆಂಟ್ ಕಡಿಮೆ ಇದೆ. ಹಂಗಾಗಿ ಗೊಬ್ಬರಗಳನ್ನ ಉಪಯೋಗಿಸ್ತಾ ಇದ್ದೀನಿ. ನನ್ನೆಲ್ಲ ಮೊದಲು ಮೈಸೂರು ಭೋಗಾದಿ ಹೋದಾಗ ಈ ಫಾರ್ಮ್ ಹೊರಗಡೆ ಇರುವ ಕೋಳಿ ಗೊಬ್ಬರಕ್ಕೆಲ್ಲ ದುಡ್ಡೆಲ್ಲ ಫ್ರೀ ತಾನೆ. ನಾನೊಂದು ತನ್ಬಹುದು, ನನ್ನನ್ನು ನೋಡಿನೇ ಬಾಕಿರುವ ಕೃಷಿಕರೆಲ್ಲ ಹಾಕಿರ್ಬೋದು ಅಂತ ನನ್ನ ಅನಿಸಿಕೆ. ಇವಾಗ ಎಲ್ಲ 3 ಸಾವಿರ ತಿಂಗಳೆಲ್ಲ ತೆಗೆದು ಸ್ಟಾಕ್ ಮಾಡ್ತೀವಿ. ಯಾಕಂದ್ರೆ ಮೊದಲಾದ್ರೆ ಉತ್ತಮವಾದ ಗೊಬ್ಬರಗಳು ಸಿಕ್ಕುತ್ತೆ, ಸ್ಟಾರ್ಟಿಂಗ್ ಎಲ್ಲ ತೆಗೆದು ಸ್ಟಾಕ್ ಮಾಡ್ತೀವಿ. 1 ಎಕರೆಗೆ ಎಷ್ಟು ಲೋಡ್ ಹಾಕ್ತೀರಿ ಕೋಳಿ ಗೊಬ್ಬರನ? ನಾನು 3 ವರ್ಷ ಕ್ವಾಲಿಟಿ ಗೊಬ್ಬರವನ್ನ ಚೀಲದಲ್ಲಿ ತುಂಬಿಸಿ ಅದನ್ನು ತರ್ತಾರೆ. ಕಳೆದ ವರ್ಷದಿಂದ ಚೀಲದ ತುಂಬಿಸ್ತಾ ಇದ್ದೀನಿ. 150 ಚೀಲ. ಅದರಲ್ಲಿ ಯಾವುದೇ ಕಾರಣಕ್ಕೂ ಶೀತದ ಅಂಶ ಇರೋದಿಲ್ಲ, ಪೂರ್ತಿ ಡ್ರೈ ಆಗಿರುತ್ತೆ. ಅದನ್ನ ಅವ್ರ ಮೇಲ್ಗಡೆ ಅದ್ರ ಜೊತೆಗೆ ಇರೋದಿಲ್ಲ, ಬರೀ ಕೋಳಿ ಹಿಕ್ಕಿ ಮಾತ್ರ ಇರುತ್ತೆ. 2 ಟೈಪ್ ಕೋಳಿ ಸಾಕಾಣಿಕೆ ಇದೆ. ಮೊಟ್ಟೆ ಕೋಳಿ ಒಂದು 150 ಚೀಲ ಬಳಕೆ ಮಾಡ್ಕೊಳ್ತೀರಾ? 150 ಚೀಲ ಕಂಪಲ್ಸರಿ ನಾನು ಹಾಕ್ತೀನಿ 1 ಎಕರೆಗೆ. ಒಂದ್ ಸಾರಿ ಹಾಕ್ಬಿಟ್ಟು ಮಣ್ಣಿನ ಸೇರಿಸಿ ನೀರು ಹೊಡೆದು ಆಮೇಲೆ ಸ್ವಲ್ಪ ದಿನ ಬಿಟ್ಟು ಹಾಕ್ತೀರಾ ಹೇಗೆ? ಒಂದ್ ಸರಿ ನಾನು ಕಾಂಪೋಸ್ಟ್ ಮಾಡುತ್ತೆ, ಅದಾದ್ಮೇಲೆ 3 ತಿಂಗಳು ಕಳೆದ್ಮೇಲೆ ಮತ್ತೆ ಒಂದ್ಸರಿ ಕೊಡೋದು. ಅಂದ್ರೆ ಈಗ ನೀವು 3 ದಿವಸ ಮೊದಲೇ ಕೋಳಿ ಗೊಬ್ಬರ ಹಾಕಿ ನೀರು ಹೊಡೆದ್ಬಿಟ್ಟು ಡಿಕಂಪೋಸ್ಟ್ ಸ್ಪ್ರೇ ಮಾಡ್ತೀವಿ. ಅದಾದ್ಮೇಲೆ ಶುಂಠಿ ಒಂದ್ ಸ್ವಲ್ಪ ಕೆಮಿಕಲ್ ಗೊಬ್ಬರವನ್ನು ಕೊಟ್ಟು ಹಾಗೆ ಅದಾದ್ಮೇಲೆ ಸ್ವಲ್ಪ ಬಂದಾಗ ಮತ್ತೆ ಇನ್ನೊಂದ್ಸರಿ ಆರ್ಗಾನಿಕ್ ಮಣ್ಣು ಹಾಕುವಂತದ್ದು ಒಂದು ಪದ್ಧತಿ ಇದೆ. ಅವಾಗ ಕೋಳಿ ಗೊಬ್ಬರ ಹಾಕಿ ಮತ್ತೆ ಮಣ್ಣು ಹಾಕಿದಾಗ ಬಲಿಷ್ಠವಾಗಿ ಬರುತ್ತೆ ಗಿಡಗಳು. ಎಷ್ಟು ಕೊಡ್ತೀರಿ ಒಂದೊಂದು ಗುಣಿಗೆ? ಗುಣಿ ಲೆಕ್ಕದಲ್ಲ, ಬೆಡ್ ಲೆಕ್ಕದಲ್ಲಿ ಕೊಡ್ತೀವಿ. ಹೆಚ್ಚು ಕಮ್ಮಿ 1 ಎಕರೆಗೆ ಒಂದು 3 ತಿಂಗಳಲ್ಲಿ ಕೊಡ್ತೀರಿ ಅಲ್ವಾ? ಹೌದು, ಅದರಲ್ಲಿ ಬೆಳೆ ವಾತಾವರಣ ನೋಡಿ ಕೊಡ್ತೀವಿ. ದಷ್ಟಪುಷ್ಟವಾಗಿ ಒಳ್ಳೆ ಹಸರಾಗಿ ಉಪಯೋಗಿಸ್ಕೊಂಡಿಲ್ವ? ಬರೀ ಕೋಳಿ ಗೊಬ್ಬರನ್ನೇ ಉಪಯೋಗಿಸ್ಕೊಳ್ತಿದ್ರೆ ಬಳಸ್ತಿದ್ರೆ ಹೇಗೆ? ಒಂದು 10-15 ವರ್ಷದಿಂದ ಇವಾಗ ಕೊಕ್ಕೋಪೀಡ್ ಹಾಕ್ತಿವಿ, ಅದರ ಬದಲು ಕೊಕ್ಕೋಪೀಡ್ ಹಾಕಿ ಬೀಜವನ್ನು ಸಂಸ್ಕೃತವಾಗಿ ಇಟ್ಟಿರ್ತೀವಿ. ಅಂದ್ರೆ ಕೊಕ್ಕೋಪೀಟ್ ಯಾವಾಗ ಹಾಕೊಳ್ತೀರ ಅದನ್ನ? ಅದನ್ನ ನಾವು ತರಿಸ್ಕೊಳ್ತೀವಿ ಶುಂಠಿ ನಾಟಿಗೆ. ಶುಂಠಿ ಬೀಜ ಮಾಡಿ ಬೀಜದ ಮೇಲೆ ಕೊಕ್ಕೋಪೀಟ್ ಇಟ್ಟು ಅದ್ರ ವಾಶ್ ಮಾಡಿ ಇಟ್ಟಿದ್ದ ಡ್ರೈನ್ ಇಟ್ಟಿದ್ದೆ. 1 ತಿಂಗಳೆಲ್ಲ ಮಲಗಬಹುದು ನಮಗೆ. 1 ತಿಂಗಳ ಮೇಲೆ ನಮಗೆ ಸಿಂಕೇಜ್ಗಳು ಬರುತ್ತೆ, ಭೂಷಣಗಳು ಬರುತ್ತೆ. ಅದು ಉತ್ತಮವಲ್ಲ. ಮಣ್ಣೊಳಗೆ ಬೇಕು ಅಂದ್ರೆ ನಮಗೆ 1 ವರ್ಷ ಗಂಟೆ ಕಾಪಾಡ್ಕೊಂಡು ಬರ್ಬೋದು. ಈ ಗೊಬ್ಬರ ಯಾವಾಗ ಕೊಟ್ಟು ಬೀಜಕ್ಕಾಗಿ ಕಾಪಾಡ್ತೀರಿ? ನಾವು ನಾಟಿ ಟೈಮಲ್ಲಿ ಬೀಜ ಮಡಗಿ ಬೀಜದ್ರ ಮೇಲೆ ಆವಾಗ ಬೀಜ ಮಡಗಿ ಬೀಜದ್ರ ಮೇಲೆ ಇದನ್ನ ಹಾಕಿ ಕಾಪಾಡ್ಕೊಂಡ್ ಬರ್ತೀವಿ. ಅಂದ್ರೆ ಬಿತ್ತನೆಗಾಗಿ ಪ್ರತ್ಯೇಕವಾಗಿ ಈ ಕೆಲಸ ಮಾಡ್ಕೊಂತೀರಿ ಹೇಗೆ? ಬಿತ್ತನೆಗಾಗಿ ಯಾಕಂದ್ರೆ ಬೀಜ ಮಡಗಿ ಕೊಕ್ಕೋಪೀಟ್ ಹಾಕಿ ಒಂದ್ಸರಿ ನೀರು ಹೊಡೆದಾಗ 2022ರ ಶುಂಠಿ ಬೆಳೆ ಕೊಡಗು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಹೇಗಿದೆ ಅಂತ ಹೇಳ್ತಿದ್ದಾರೆ? ನನ್ನ ಅನಿಸಿಕೆ ಪ್ರಕಾರ ಒಂದು 30% ಜನಗಳು ರೈತರ ಶುಂಠಿ ಮಳೆ ಆಗಿವು, ಮತ್ತೆ ಅವರ ಪೋಷಣೆ 20% ಶುಂಠಿನೇ ಬಾಕಿ ಉಳಿತಾಯ ಹಾಕೋದು. ಜೂನ್ನಲ್ಲೆಲ್ಲ ಅತ್ಯುತ್ತಮ ದರ ಬರುವ ನಿರೀಕ್ಷೆಯಲ್ಲಿ ಇದ್ದೀವಿ ನಾವು. ಬರುತ್ತೆ, ಖಂಡಿತವಾಗಿ ಬರುತ್ತೆ. ಮತ್ತೆ ದರ ಜಾಸ್ತಿ ಆದಾಗ ಸೇಲ್ ಕಡಿಮೆ ಆಗುತ್ತೆ. ಹೊರಗಡೆ ಮಾರೋದಕ್ಕೆ ಡೆಲ್ಲಿ ಮಾರ್ಕೆಟ್ನಲ್ಲಿ 45 ಸೇಲು ಜಾಸ್ತಿ ಇರುತ್ತೆ. ಅದಾದ್ಮೇಲೆ ಉಷ್ಣಾಂಶ ಜಾಸ್ತಿ ಆದಾಗ ಶುಂಠಿಯ ಉಪಯೋಗ ಕಡಿಮೆ ಆಗುತ್ತೆ, ಸೇಲು ಕಡಿಮೆ ಆಗುವಂತ ಚಾನ್ಸಸ್ ಇದೆ. ಒಟ್ಟಾರೆ ಕರ್ನಾಟಕದ ಒಂಟಿ ಪ್ರದೇಶ ಈ ಸಾರಿ ಅಂದ್ರೆ 2020 ಕರ್ನಾಟಕದಲ್ಲದೆ ಮಹಾರಾಷ್ಟ್ರದ ಸತ್ತಾರ ಅಂತ ಅನ್ನುವಂತ ಒಂದು ಜಿಲ್ಲೆಯಲ್ಲಿ ಸಿಕ್ಕಾಪಟ್ಟೆ ಶುಂಠಿಗಳು ಬೆಳೀತಿದ್ರು ಅವರು. ಅಲ್ಲೂ 1.5 ವರ್ಷ ಅವ್ರಿಗೆಲ್ಲ ನಮ್ಮ ಶುಂಠಿಯಲ್ಲಿ ಭಾರತದಲ್ಲಿ ಕರ್ನಾಟಕದ ಶುಂಠಿ ಅತ್ಯುತ್ತಮವಾದ ಗುಣ. ನಮ್ಮ 1/2 ರೇಟು ಸಿಕ್ಕದಕ್ಕೋಸ್ಕರ ಕೈ ಸುಟ್ಕೊಂಡು ಈ ವರ್ಷ ಎಲ್ಲ ಭಾರಿ ಶುಂಠಿನ ಬೆಳೆದು ಕಡಿಮೆ ಆಗಿದೆ. ನಾವು ಒಳ್ಳೆ 1 ಎಕರೆಗೆ ಹಾಕಿದ್ದೆ, ಕಳೆದ ವರ್ಷ 63 ಎಕರೆ ಹಾಕಿದ್ದೆ, ಈ ವರ್ಷ 43 ಎಕರೆ ಬಂದಿದ್ದೀನಿ. ಮುಂದಿನ ವರ್ಷ ಆಲೋಚನೆ ಕಾಪಾಡ್ಕೊಂಡು ಬಂದು ಉತ್ತಮ ದರಕ್ಕೆ ಮಾರೋಣ ಅಂತ ನಿರೀಕ್ಷೆಯಲ್ಲಿದ್ದೀನಿ. 2022 ಅಂದ್ರೆ ಈ ವರ್ಷ ಎಕರೆಗೆ ಎಷ್ಟು ವೆಚ್ಚ ಆಗಿರ್ಬೋದು ಶುಂಠಿಗೆ? ಪ್ರತಿಯೊಂದು ಲೆಕ್ಕ ಮಾಡಿದಾಗಲೂ ಕಳೆದ ವರ್ಷ ಬೀಜದ ರೇಟು ಕಡಿಮೆ ಇರೋದ್ರಿಂದ ನನಗೆ 63 ಲಕ್ಷ 400 ಚೀಲ ಶುಂಠಿ ಬಂದ್ರೆ 150 ರೂಪಾಯಿ ಹಂಗೆ 60,000 ರೂಪಾಯಿ ಹಂಗೆ ಹೋಗುತ್ತೆ. 300 ಚೀಲ ಆದ್ರೆ 45,000 ರೂಪಾಯಿ ಬರ್ತದೆ. 500 ಚೀಲ ಬಂದ್ರೆ 75,000 ರೂಪಾಯಿ ಖರ್ಚು ಬರುತ್ತೆ. ಆ ಖರ್ಚನ್ನ ನಾವು ವ್ಯಾಲ್ಯೂಯೇಷನ್ ಹಾಕಕ್ಕಾಗಲ್ಲ, ಬೆಳೆ ಯಾವ ಥರ ಇದೆ ಅದರ ಮೇಲೆ ಹೋಗುತ್ತೆ. ಮುಂದಿನ ವರ್ಷ ಏನು ವೆಚ್ಚ ಆಗ್ಬೋದು ಈಗ ಈ ಸದ್ಯದ ಬೆಳವಣಿಗೆಯನ್ನು ನೋಡ್ಕೊಂಡ್ರೆ? ನನಗೆ ಶುಂಠಿ ವ್ಯವಸಾಯದ ರೈತರು ತುಂಬಾ ಜನ ಸಂಪರ್ಕದಲ್ಲಿ ಇರೋದ್ರಿಂದ ಯಾರು ಹೆಚ್ಚಿಗಾಗಿ ಬೆಳೆಯಕ್ಕೆ ಅಂತ ಚಾನ್ಸಸ್ ಇಲ್ಲ, ಕಾರ್ಕಿಲ್ಲ ಅಂತ ಅನಿಸಿಕೆ. ಎರಡನೇದಾಗಿ ಜಾಗಗಳು ಕಡಿಮೆ ಆಗೋಯ್ತು, ಒಂದು ವರ್ಷ ಹೆಚ್ಚು ಕಮ್ಮಿ ಹೊಸ ಜಾಗಗಳನ್ನ ಈ ಕಡೆ ಸರಗೂರು ಮಳವಳ್ಳಿ ಈ ಕಡೆ ಎಲ್ಲ ಜಾಗಗಳು ಮುಗಿದೋಯ್ತು. ಯಾಕಂದ್ರೆ ಒಂದ್ಸರಿ ನಟ್ಟಾದ್ಮೇಲೆ ಒಂದು 4-5 ಚೀಲ ನಡಕ್ಕೆ ಶುರು ಮಾಡ್ತಾರೆ, ಮತ್ತೆ ದೊಡ್ಡ ದೊಡ್ಡ ಎಕರೇಜ್ ಮಾಡೋದು ಕಷ್ಟ ಆಗುತ್ತೆ. ಮುಂದಿನ ವರ್ಷ ಏನು ಅಷ್ಟೊಂದು ಹೆಚ್ಚಿಗೆ ಪ್ರದೇಶ ಆಗ್ಲಿಕ್ಕಿಲ್ಲ, ಮತ್ತು ಜನರಲ್ಲಿ ದುಡ್ಡು ಇಲ್ಲದೆ ಇರೋದ್ರಿಂದ ಅಷ್ಟು ಬೆಳವಣಿಗೆ ಆಗ್ಲಿಕ್ಕಿಲ್ಲ ಶುಂಠಿ ಪ್ರದೇಶ ಅಂತ ಹೇಳುತ್ತೆ. ಬೀಜ ಶುಂಠಿ ಅನ್ನೋ ವರ್ಷದಲ್ಲೇ ಸುಮಾರು ಜನ ಹುಡುಕಾಡ್ತಾ ಇದಾರೆ. ಉತ್ತಮವಾದ ಬೀಜ ಶುಂಠಿಯನ್ನು ತಂದು ಅದರಲ್ಲಿ 1,000 ರೂಪಾಯಿನೋ 1,500 ರೂಪಾಯಿ ಮಾರ್ಕೆಟ್ ನೋಡಕ್ ಹೋಗ್ಬೇಡಿ. ಉತ್ತಮವಾದ ಬೀಜ ಶುಂಠಿ ತಂದ್ರೆ ವ್ಯವಸಾಯ ಉತ್ತಮವಾಗಿ ಕಾಪಾಡ್ಕೊಂಡು ಬರಬಹುದು ಇದೆ ಅಂತ ಅನ್ಕೊಂಡು ಸ್ವೀಕರಿಸ್ತಾರ ಅಥವಾ ಬೆಳೆಯನ್ನು ನೋಡಿ ಗಮನಿಸ್ತಾರ? ಕೆಲವೊಬ್ಬರಂತೂ 3-4 ತಿಂಗಳು ಕಣ್ಣಿಟ್ಟು ಕಣ್ಣಿಟ್ಟು ನೋಡಿ ಬೆಳೆ ಆರೋಗ್ಯಕರವಾಗಿದ್ರೆ ಅದನ್ನ ಬಿತ್ತನೆಗೆ ಉಪಯೋಗಿಸ್ಕೊಳ್ತೀರಿ, ನೀವು ಹೇಗೆ ಅರ್ಥೈಸ್ಕೊಳ್ತೀರಿ? ಕಾಯಿಲೆಗಳು ಹೆಚ್ಚು ಬರುತ್ತೆ, ಒಂದು ಕೊಳೆ ರೋಗ ಬರುತ್ತೆ, ಇನ್ನೊಂದು ಮಹಾಕಾಳಿ ಅಂತ ಒಂದು ಕಾಯಿಲೆ ಬರುತ್ತೆ. ಈ ಮಹಾಕಾಯಿಲೆಗಳು ಒಂದೇ ಬುಡ ಬಂದಿರ್ತಕ್ಕು ಬರುವ ಎಷ್ಟೇ ಜಾಗದಲ್ಲಿ ಇದ್ರು ಅದು ಹರಡಿರುತ್ತೆ, ಆ ಭಾಗದಲ್ಲಿ ಉತ್ತಮವಲ್ಲ. ದೂರ ದೂರ ಅಂತಂದ್ರೆ ಕಾಯಿಲೆ ಇಲ್ಲದ ಬೀಜ ಶುಂಠಿಗಳನ್ನೇ ನಾವು ತರೋದು. ಆವಾಗ ಅವ್ರು ಹೇಳುವ ಡಿಮ್ಯಾಂಡ್ ಅವ್ರಿಗೆ ಯಾವ ಮಾರ್ಕೆಟ್ ಬೇಕಾಯ್ತದ, ನಟ್ಟ ತಕ್ಷಣ ನೀರಿನ ನಿರ್ವಹಣೆ ಚೆನ್ನಾಗಿ ಬರಲಿಲ್ಲ ಅಂದ್ರೆ ಆ ಬೀಜ ಶುಂಠಿಗೆ ಏಟಾಗಿರುತ್ತೆ. ಆ ಶುಂಠಿ ಈ ವರ್ಷ ಕಿಳ್ಕು ನೋಡಿದಾಗನೇ ನಮಗೆ ಕಳೆದ ವರ್ಷದ ನಟ್ಟ ಬೀಜಗಳು ಗಟ್ಟಿಮುಟ್ಟಾಗಿ ಇದೆ ಅಂತ ಅರ್ಥವಾದ್ರೆ ಅದು ಬೆಲ್ಲದ ಕಾಯಿಲೆ ಇಲ್ಲ ಅಂತ ಅರ್ಥಕೊಳ್ತೀವಿ. ಅದ್ರ ಜೊತೆ ಬೆಲ್ಲದ ಕಾಯಿಲೆ ಇದ್ದ ಶುಂಠಿನ ಚೇಂಜ್ ಮಾಡ್ಕೊಡ್ಬೇಕು ಅಂತ ಅವ್ರಿಗೂ ಗೊತ್ತು, ಅವರು ಚೇಂಜ್ ಮಾಡ್ಕೊಡ್ತಾರೆ. ಕಾಯಿಲೆ ಇಲ್ಲದ ಶುಂಠಿಗಳನ್ನೇ ಬೀಜ ಅನ್ನುವಂಥದ್ದು ಅಲ್ಲದ, ಅದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಏನಿಲ್ಲ, ಅದು ಒಬ್ಬರು ಅದೃಷ್ಟ ಇದ್ದಾಗ ಚೆನ್ನಾಗಿ ಬೆಳೆ ಬಂದಾಗ ಅದು ಬೀಜ ಶುಂಠಿ ಅಂತದ್ರಿಂದ ಬಿತ್ತನೆ ಶುಂಠಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ನಮ್ಮ ರೈತರು ಆಸಕ್ತರು. 7 ತಿಂಗಳ ಬೆಳೆ, 7 ತಿಂಗಳ ಹೋಗಿ ಬೀಜ ಶುಂಠಿಗಳನ್ನ ಆಯ್ಕೆ ಮಾಡ್ತೀವಿ. ಕೊನೆಗಳಿಗೆಯಲ್ಲಿ ನಾವು ಈ ಅಡ್ಡ ಮಳೆಗಳು ಬರುವ ಟೈಮ್ ದೊಡ್ಡ ನಮಗೆ ಧೈರ್ಯವಾಗಿ ಬೀಜಕ್ಕೆ ತಗೊಳ್ಬಹುದು. ಅಕ್ಟೋಬರ್ ತಿಂಗಳು ನಿರ್ಧರಿಸುವ ತಿಂಗಳು ಅಲ್ವಾ? ಹೌದು, ಅಕ್ಟೋಬರ್ ನಮ್ಮಲ್ಲಿ ಕಾಯಿಲೆ ಬರಲಿಲ್ಲ ಅಂದ್ರೆ ಅಕ್ಟೋಬರ್ ಕೊನೆ ಕಳೆದಾದ್ಮೇಲೆ ಮತ್ತೆ ಶುಂಠಿಗೆ ಕಾಯಿಲೆ ಬರೋದಿಲ್ಲ ಅಂತ 100% ಒಪ್ಕೊಡ್ತೇವೆ. ಬೆಳೆ ಎಲೆಗಳು ಒಳಗಡೆ ಕೊಳೆ ರೋಗ ಇರ್ಲಿಕ್ಕಿಲ್ಲ ಅಂತದನ್ನು ಉಪಯೋಗಿಸ್ಕೊಳ್ಬಹುದು. ಎಲೆ ಶುಂಠ ಬೀಜ ಶುಂಠಿನ ಧೈರ್ಯವಾಗಿ ತಕೊಳ್ಬಹುದು. ಅದು ಅಂತಂದ್ರೆ ರೈತರುಗಳು ಶುಂಠಿ ಬೇಗ ಬರಲಿ ಅಂತ ಅನ್ಕೊಂಡು ಸಿಕ್ಕಾಪಟ್ಟೆ ಕಂಪನಿ ಗೊಬ್ಬರಗಳು ಉಪಯೋಗಿಸೋದ್ರಿಂದ ಆ ತರದ ಕಾಯಿಲೆಗಳು ಹೆಚ್ಚಿಗೆ ಕಂಡು ಬರುತ್ತೆ. ಆರ್ಗಾನಿಕ್ ಹೆಚ್ಚಾಗಿ ಉಪಯೋಗಿಸಿ ಬೇವಿನ ಹಿಂಡಿ ಗೊಬ್ಬರಗಳನ್ನು ಸಿಕ್ಕಾಪಟ್ಟೆ ಯಾರಲ್ಲೋ ಹೇಳಿದ ಟಾನಿಕ್ ಅನ್ಕೊಂಡು ಸುಮ್ ಸುಮ್ಮನೆ ತಗೊಂಡೋಗಿ ಹೊಡೆಯೋದ್ರಿಂದ ಆ ತರದ ಪ್ರಾಬ್ಲಮ್ ಜಾಸ್ತಿ ಕಾಣಲ್ಲ. ತುಂಬಾ ಕಾಸಿ ಇರೋದ್ರಿಂದ 1 ಎಕರೆಗೆ 10 ಚೀಲ ಬರುವ ಹಾಗೆ ಒಂದ್ ಸರಿ ಮಧ್ಯದಲ್ಲಿ ಗೊಬ್ಬರ ಜೊತೆ ಮಿಕ್ಸ್ ಮಾಡ್ಕೊಡ್ತೀವಿ. ಯಾವಾಗ ಕೊಡ್ತೀರಿ? ಕೊಡಿ ಅನ್ನುವಂತ ಒಂದು ಮನಸ್ಥಿತಿಯಲ್ಲಿ ನಾವು ಗಿಡಗಳು ಇರ್ತೀವಿ, ಹಂಗಾಗಿ ಆ ಟೈಮಲ್ಲಿ ಅದಕ್ಕೆ ಸ್ಪಂದಿಸಿಕೊಂಡು ಆ ಟೈಮ್ ನೋಡ್ಕೊಂಡು ಕೊಡ್ತೀವಿ. ಇನ್ನು ಲಘು ಪೌಷ್ಟಿಕಾಂಶಗಳು ಸುಣ್ಣ ಶುಂಠಿಗೆ ಕೊಡಬೇಕಾ ಅಥವಾ ಈ ಕೋಳಿ ಗೊಬ್ಬರ ಮತ್ತೆ ಬೇವಿನಿಂಡಿ ಮತ್ತೆ ಮಣ್ಣು ಪರಿಶೀಲನಾ ಕೇಂದ್ರಕ್ಕೆ ತಗೊಂಡೋಗಿ ನಮ್ಮ ಹುಡುಗ ಗಿಡಿಗೆಲ್ಲ ಪ್ರಯೋಜನ ಇಲ್ಲ, ಎಲ್ಲಿ ತಗೊಂಡೋರು ಒಂದೇ ಮಣ್ಣಿಗೆ ಒಂದೇ ರಿಸಲ್ಟ್ ಕೊಡ್ತಾರೆ ಅವರು. ನಾನೊಂದ್ಸರಿ ಎಚ್ಡಿಕೋಟೆಯಲ್ಲಿ ಶುಂಠಿ ಬೆಳೆದಿದ್ದೆ, ಪಂಚೋಳಿ ಪಕ್ಕದಲ್ಲಿ ಒಂದು ಜಾಗದಲ್ಲಿ ಶುಂಠಿ ಬೆಳೆದಿದ್ದೆ. ಉತ್ತರ ಕರ್ನಾಟಕ ನೀಟಾಗಿ ಪರಿಶೀಲನೆ ಮಾಡೋದಿಲ್ಲ ಅಂತ ಅನ್ನೋದು ನನಗೆ ಮನವರಿಕೆಯಾಗಿ ನಾನು ಇವಾಗ ಮಣ್ಣು ಟೆಸ್ಟ್ಗೆ ಬತ್ತೇರಿನಲ್ಲಿ ಫಾರ್ಮ್ ಇದೆ, ಅಲ್ಲಿ ತಗೊಂಡೋಗಿ ಮಾಡ್ತೀವಿ. ಸುಣ್ಣ ಬೇಕು ಅಂದ್ರೆ ಸುಣ್ಣ ಕೊಡುವಂತ ಮಣ್ಣಲ್ಲಿ ಸುಣ್ಣ ಹಾಕ್ತೀವಿ, ಅಲ್ಲ ಸುಣ್ಣ ಬೇಡ ಅಂತ ಅನ್ನೋದ್ರಲ್ಲಿ ಅಂತ ಮಣ್ಣಾದ್ರೆ ಮಣ್ಣಿನ ಟೆಸ್ಟ್ ಮಾಡಿ pH ನ ಮುಖಾಂತರ ಯಾವ್ದು ಬೇಕು ಅದನ್ನ ಮಣ್ಣಲ್ಲಿ ಸೇರಿಸ್ತೀವಿ. ಸುಮ್ಮ ಪನ್ನಪ್ಪತ್ತೆ ಬಿಳೂರು ಗ್ರಾಮದಲ್ಲಿ ಹುಟ್ಟು ಬೆಳೆದಿದ್ದು, ಇಲ್ಲಿ ಬಂದು ಹೆಚ್ಚು ಕಮ್ಮಿ 23 ವರ್ಷ ಆಯ್ತು. ಅರ್ಶಿನ ಗುಪ್ಪಿ ಆದರೂ ಬಿಟ್ಟಿಲ್ಲ ಅಲ್ವಾ? ಶುಂಠಿಯಲ್ಲಿ 7 ಗಿಂತಲೂ ಬೀಳುಗಳೇ, ಯಾಕಂದ್ರೆ ನಾವು ಬೆಳೆದ ಪದಾರ್ಥವನ್ನು ಅತ್ಯುತ್ತಮ ಆದರೂ ದೇವರದಿಂದ ಇಲ್ಲಿಗಂಟನು ಯಾವುದೇ ತೊಂದರೆ ಇಲ್ಲ ನಿಂತಿದ್ದೀನಿ. ನೋಡಿ, ನಿಮ್ಮ ಸ್ವಂತ ಜಮೀನು ಅಲ್ದಲನೆ ಬೇರೆಯವರ ಜಮೀನು, ಅದು ಬರೀ ಕೊಡಗಲ್ದಲನೆ ಅಕ್ಕಪಕ್ಕದ ಜಿಲ್ಲೆಗಳು, ಇನ್ನು ಉತ್ತರ ಕರ್ನಾಟಕಕ್ಕೆ ಹೋಗಿ ಶುಂಠಿ, ಉತ್ತರ ಕರ್ನಾಟಕದೆಲ್ಲ ಜನಗಳಿಗೆ ಶುಂಠಿ ಅನ್ನೋದೇ ಗೊತ್ತಿರಲಿಲ್ಲ. ಅಲ್ಲಿ ಹೋಗಿ ಶುಂಠಿ ಒಂದು 4-5 ವರ್ಷ ಮಾಡಿದಾಗ ಇವಾಗೆಲ್ಲ ಅಲ್ಲಿ ಲೋಕಲ್ ಒಂದು ಎಡಿಸ್ಬೇಕು, ಏನ್ ಕೊಡಬಾರದು, ಏನ್ ಮಾಡಿಸ್ಬೇಕು, ಮತ್ತೆ ಮುಂದಿನ ಮಾರುಕಟ್ಟೆ ಏನು, ಬಿತ್ತನೆ ಯಾರಿಗೆ ಕೊಡ್ಬೇಕು, ಯಾರು ಬರ್ತಾರೆ, ಹೀಗೆ ಅಲ್ವಾ? ಕೆಲವು ಕಡೆಗಳಲ್ಲಿ ಭಾರಿ ತಾಪತ್ರಯಗಳು ಬರುತ್ತೆ. ಇವಾಗ ಶುಂಠಿ ನಡುವ ಕೇಳುವಂತಂದ್ರಿಂದ ಅದರ ನಿರ್ವಹಣೆ ಸ್ವಲ್ಪ ಸುಲಭ ಆಗುತ್ತೆ. ಕಷ್ಟ ಕಷ್ಟ ಅಂತ ಅನ್ಕೋಬಾರದು, ನೋವನ್ನ ಯಾವಾಗ್ಲೂ ನಮ್ಮ ಜೊತೆಗೆ ಇಟ್ಕೋಬಾರದು, ಇದ್ದೇ ಇರುತ್ತದೆ. ಆದ್ರೆ ಆಶಾದಾಯಕವಾಗಿ ಜೀವನ ಮಾಡ್ಲಿಕ್ಕೆ ನಾವು ತಯಾರಿಯನ್ನು ಮಾಡ್ಕೊಂತ ಹೋಗ್ತಿರ್ಬೇಕು. ಅನ್ಕೊಂಡಿದ್ರೆ ಬೆಳವಣಿಗೆ ಆಗ್ತದವೆ, ಇನ್ನು ಫಲ ಕಾಣ್ಬೇಕಲ್ವಾ? ಇವಾಗ 2.5 ವರ್ಷವಾಯ್ತು ನಾನು ಬಟ ಪುಟ್ಟು ಗಿಡ ಹಾಕಿ, ಇವಾಗ ಹೆಚ್ಚಿಗೆ 3,600 ಗಿಡಗಳನ್ನ ನೆಟ್ಟಿದ್ದೀನಿ. ಈ ವರ್ಷ ಒಂದು ಗಾಳಿ ಒಂದು 100-150 ಗಿಡಗಳು % ಎಲ್ಲ ಗಿಡಗಳಲ್ಲೂ ಹೂವು ಕಾಯಿ ಬರುವ ನಿರೀಕ್ಷೆಯಲ್ಲಿ ಇದ್ದೀನಿ ನಾನು. ಯಾವ ತಳಿಯನ್ನು ಹಾಕೊಂಡಿದ್ದೀರಿ? ಇದರಲ್ಲಿ 10-15 ವೆರೈಟಿಗಳಿವೆ, ಆದರೆ ಇಲ್ಲಿಗಂಟೂ ನಮ್ಮ ದೇಶದಲ್ಲಿ ಇದಕ್ಕೆ ವೆರೈಟಿ ಹೆಸರುಗಳು ಹಾಕಲಿಲ್ಲ. ನಾನು 25 ಗಿಡ ಈ ವರ್ಷ ಅಮೇರಿಕದಿಂದ ಅದರ ಬೀಜ ತಂದು ಆಸ್ ವೆರೈಟಿನ, ಅದೊಂದು 400 ರೂಪಾಯಿ ಆಯಿತು ನನಗೆ ಒಂದು ಗಿಡಕ್ಕೆ. ನನ್ನ ಒಂದು ಫ್ರೆಂಡು ಅವನೊಂದು 200 ಗಿಡ ತಗೊಂಡ 400 ರೂಪಾಯಿ ನನಗೆ. ನನಗೆ ಗಿಡ ಇರೋದ್ರಿಂದ ನೋಡ ನಾನು ಇಲ್ಲಿಗಂಟೂ ಹಾಕಲಿಲ್ಲ. 4 ಬಟ್ಟೆ ಫುಟ್ ಅಂತ ಹೇಳ್ತಾರೆ, ಸೇಯಿಸ್ತಿರ್ಬೇಕು, ಒಳ್ಳೆ ಫಿನಿಶಿಂಗ್ ಇದ್ರೆ ಉತ್ತಮವಾದ ಮಾರ್ಕೆಟ್ ಸಿಗುತ್ತೆ. ಈ ಸಂದರ್ಭದಲ್ಲಿ ಹಂಚ್ಕೊಂಡ್ರಿ, ತಮಗೆ ಧನ್ಯವಾದಗಳು. ನಿಮ್ಮ ಸಂಖ್ಯೆಯನ್ನ ನೆನಪು ಮಾಡಬಹುದಾ ನಮ್ಮ ಆಸಕ್ತ ರೈತರು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ? ಮೊಬೈಲ್ ಸಂಖ್ಯೆ 944 84 06482. ಇನ್ನೊಂದು ಶುಂಠಿ ಬೆಳೆಗಾರರಿಗೆ ಆಸಕ್ತರಿಗೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರಿ. ನಮಸ್ಕಾರ ಬೇಬಿ ಅವರೇ. ಕೆಳಗರೆ ಈಗ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 13,100 ರಿಂದ 13,500 ರೂಪಾಯಿ, ಅರೇಬಿಕಾ ಚೆರ್ರಿ 6,700 ರಿಂದ 7,000 ರೂಪಾಯಿ, ರೊಬಸ್ಟಾ ಪಾರ್ಚ್ಮೆಂಟ್ 4,500 ರೂಪಾಯಿ, ಕಾಳುಮೆಣಸು ಕ್ವಿಂಟಾಲ್ಗೆ 47,000ರಿಂದ 48,500 ರೂಪಾಯಿ, ಒಣ ಅಡಿಕೆ ಕ್ವಿಂಟಾಲ್ಗೆ 38,800ರಿಂದ 2,000 ರೂಪಾಯಿ. ಉತ್ಪನ್ನಗಳ ಗುಣಮಟ್ಟ ಮತ್ತು ಸ್ಥಳೀಯ ಮಾರುಕಟ್ಟೆ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ದರದಲ್ಲಿ ವ್ಯತ್ಯಾಸವನ್ನು ಕಾಣಬಹುದು. ಪೇಟೆ ಧಾರಣೆ ವರದಿ ಕೇಳಿದಿರಿ. ಇನ್ನು ದಾರಿ ಇದರಲ್ಲಿ ಬಾರಿಯಂಡ ಅಸ್ಮಿತಾ ಸಂಜನ್ ಅವರೊಡನೆ ಸಂದರ್ಶನ ಕೇಳುವಿರಿ. ಮತ್ತೆ ನಾಳೆ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಅವ್ವ ಬಾಟ್ಲಲ್ಲಿ ಹಾಲು ಹಾಕೊಡು. ನೋಡ ಶಕ್ಕ, ಮಗು ಹೆಂಗ್ ಗಲಾಟೆ ಮಾಡ್ತಿದೆ. ಬಾಟ್ಲಿ ಹಾಲು ಯಾಕೆ? ಮಗುಗೆ 6 ತಿಂಗಳು ತುಂಬೋ ತನಕ ನೀನೇ ಎದೆ ಹಾಲನ್ನು ಮಾತ್ರ ಕುಡಿಸಿ. ಇದರಿಂದ ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ, ಬುದ್ಧಿ ಶಕ್ತಿ ಚುರುಕಾಗುತ್ತದೆ. ಆಕಾಶವಾಣಿ ಮಡಿಕೇರಿ ಸುದ್ದಿ ಜೊಂಪೆ ಪ್ರಾಯೋಜಕರು ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ, ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕ ಎಂಟರ್ಪ್ರೈಸಸ್ ಮಾರ್ಕೆಟ್ ಹತ್ತಿರ, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827. ಮಜ್ಜೇಗೌಡನ ಪ್ರೇಮ ಪ್ರಕಾಶ್ ಜೊಂಪೆನ ವಿವರ. ಗ್ರಾಮೀಣ ಮತ್ತೆ ಸುಸ್ಥಿರ ಅಭಿವೃದ್ಧಿಲಿ ಬಡ ಮೂಲಸೌಕರ್ಯ ಸ್ವಾವಲಂಬಿ ಸಾಮಾಜಿಕ ಸುರಕ್ಷತೆ ಒಳ್ಳ ಆಡಳಿತ ವ್ಯವಸ್ಥೆನ ಒಳಗೊಂಡಿದ್ದು ಆಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಇಂದು ಏರ್ಪಡಿಸಿದ ಕಾರ್ಯಾಗಾರಲ್ಲಿ ಅವು ಮಾತಾಡ್ದು. ಈ ಕಾರ್ಬರ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾಲೇಜು ಪುರಾತತ್ವ ಸಂಗ್ರಹಾಲಯ ಮತ್ತೆ ಪರಂಪರೆ ಇಲಾಖೆ ಹಂಗೆ ಇತಿಹಾಸ ಭಾಗ ಇದರ ಕೂಡುಕೂಟಂದ ಇತಿಹಾಸ ಬರಿಗೆ ಕಾಲೇಜಿನ ಪ್ರಾಂಶುಪಾಲರಂಗೆ ಬ್ಯಾರೆ ಬ್ಯಾರೆ ಮುಖ್ಯಪಟ್ಟವು ಹಾಜರಿದ್ದವೆ. ಕರ್ನಾಟಕ ವಿಜ್ಞಾನ ಮತ್ತು 13ರಿಂದ 17ಕ್ಕೆ ಮುಟ್ಟ ಕಾರ್ಯಾಗಾರ ಅಕಾಡೆಮಿ ಕಚೇರಿಲಿ ನಡೆದಿದೆ. ಈ ಕಾರ್ಯಾಗಾರಲ್ಲಿ ರಾಜ್ಯಾದ್ಯಂತ ಸ್ನಾತಕ ಶಿಕ್ಷಣಕ್ಕೆ 10 ಡಿಸೆಂಬರ್ ಕಡೆಯ ದಿನ ಆಗುಟ್ಟು. ಇದರ ಬಗ್ಗೆ ಜಾಸ್ತಿ ಮಾಹಿತಿ ಬೇಕಾದರೆ ಅಕಾಡೆಮಿನ ವೆಬ್ಸೈಟ್ನ ಸಿಬಿಎಸ್ಎಸ್ ವಾರ್ಷಿಕ ಪದ್ಧತಿಯ ಪುನರಾವರ್ತಿತ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗಳ 2023 ಫೆಬ್ರವರಿ ತಿಂಗಳಲ್ಲಿ ನಡೆದಿದೆ. ಕಾಲೇಜಿಂದ ಚಲನ ಪರಡ್ದು ಪರೀಕ್ಷಾ ಶುಲ್ಕ ಪಾವತಿಸಕ್ ನಾಪುಕ್ಲು ಬಾಗಲಿ ಬ್ಯಾರೆ ಬ್ಯಾರೆ ಅಭಿವೃದ್ಧಿ ಕಾಮಗಾರಿ ಹಂಗೆ ಕ್ರೀಡಾಕೂಟಕ್ಕೆ ಶಾಸಕರು ಕೆಜಿ ಬೋಪಯ್ಯ ಅವು ಖುದ್ದಾಗಿ ಇಂದು ಚಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಕಡೆಯಿಂದ ನಾಳೆ ಹೊತ್ತಾರೆ 10 ಗಂಟೆಯಿಂದ ಆಡಿಟರಿ ಸ್ಕ್ರೀನಿಂಗ್ ಶಿಬಿರ ನಡೆದಿದೆ. ತ ಬಾಳೆಲೆ ಖುದ್ದಾಗಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದೋ. ಈ ಸಮಯದಲ್ಲಿ ಪಂಚಾಯತ್ ಸದಸ್ಯರು ಸೇರಿದಂಗೆ ವೈದ್ಯಾಧಿಕಾರಿಗ ಹಾಜರಾಗಿ ಸ್ವೀಕರಿಸಲಾದೇತ ದೇವಾಲಯದ ಆಡಳಿತ ಮಂಡಳಿ ಪ್ರಕಟಣೆಗೆ ತಿಳಿಸಿಟ್ಟು. ಮಾಜಿ ಯೋಧರ ಸಮುದಾಯ ಭವನದಲ್ಲಿ ನಡೆದದೇತ ಮಾಜಿ ಒಕ್ಕೂಟದ ಅಧ್ಯಕ್ಷರು ಪ್ರಕಟಣೆಗೆ ಗೊತ್ತು ಮಾಡಿಯಳೋ. ಪಾಡೀಶರ ಹಿಂಬುತು 7 ಗಂಟೆಗೆ ದೇವಾಲಯಲ್ಲಿ ವರ್ಷೋಳ್ ನಂಗೆ ನೆರೆ ಕಟ್ಟುದು ಹಂಗೆ 8:20 ಗಂಟೆಗೆ ಕದರು ಕುಯ್ಯುವ ಕಾರ ಮತ್ತೆ 9:50 ಗಂಟೆಗೆ ಊಟದ ವ್ಯವಸ್ಥೆ ಮಾಡ್ಕಂಬಕ್ಕೆ ಸಮಯ ನಿಗದಿ ಆಗುಟ್ಟು ತ ಗೊತ್ತಾಗುಟ್ಟು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರು ಡಾಕ್ಟರ್ ಬಿಸಿ ಸತೀಶ ಅವರ ಅಧ್ಯಕ್ಷತೆಯಲ್ಲಿ ಮಡಿಕೇರಿ ಪ್ರಾದೇಶಿಕ ಈ ಸಭೆಯಲ್ಲಿ ಪ್ರಾಧಿಕಾರದ ಸದಸ್ಯರಾದ ಪೊಲೀಸ್ ಅಧೀಕ್ಷಕರು ಕೂಡಿಯಾಡುವೆ. ಪ್ರಾದೇಶಿಕ ಸಾರಿಗೆ ಅಧಿಕಾರಿಗ 26 ನವೆಂಬರ್ ಹೊತ್ತಾರೆ 10:30 ಗಂಟೆಗೆ ಸಂವಿಧಾನ ದಿನಾಚರಣೆ ನಡೆದಿದೆ. ಸರ್ಕಾರಿ ಸುವರ್ಣ ದರ್ಜನ ಪ್ರಿನ್ಸ 28 ಹೊತ್ತಾರೆ 10 ಗಂಟೆಗೆ ಆಟೋಟ ಪೈಪೋಟಿ ನಡೆದಿದೆ. ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗ ಮತ್ತು ಹಂಗೆ 30 ವೈದ್ಯರು ಇರ್ದುಳೆ. ನಾಳೆ ಹಲ್ಲಿನ ಡಾಕ್ಟರ್ ಇರ್ದುಳೆ. ತಾರೀಖು 28 ಮತ್ತೆ ಏಜೆನ್ಸಿ ಶಿಕ್ಷಣ ಸಚಿವಾಲಯ ಭಾರತ ಸರ್ಕಾರದಡಿ ಸ್ಥಾಪನೆ ಆಗಿದ್ದು 2023-24 ಶೈಕ್ಷಣಿಕ ವರ್ಷಕ್ಕೆ 6 ಮತ್ತು 9 ತರಗತಿನ ಸೈನಿಕ ಶಾಲೆಗಳ ಪ್ರವೇಶಕ್ಕೆ ಅರ್ಜಿನ ಕರೆದು 30 ಆಖಿರಿ ದಿನ ಆಗುಟ್ಟು ಕೊಡಗು ಸೈನಿಕ ಶಾಲೆ ಪ್ರಕಟಣೆಗೆ ತಿಳಿಸಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮಾರ್ಕೆಟ್ ಹತ್ತಿರ ಮಹದೇವಪೇಟೆ ಮಡಿಕೇರಿ. ಬಿಟ್ಟಂಗಾಲ ಗ್ರಾಮ ಪೊನ್ನೀರ ಒಕ್ಕತ್ರ ಪಾಕಾರ ತಾಮನೆ ಪೊಮ್ಮಕ ಬೆಂದು ಚಂಗದ್ಯ ಸಂಸಾರಡೆ ಬಂತು ದೇವಡ ಆಶೀರ್ವಾದ ಪಡೆದು ಉಣುಂದು ಪೊನ್ನೀರ ಒಕ್ಕಕಾರ ಕಟ್ಟಂಡಿತು. ಹೆಬ್ಬೆಟ್ಟಿಗೇರಿ ಗ್ರಾಮ ಇಂದ್ರಪ್ರಸ್ಥ ನಗರದ ಸ್ವಾಮಿ ಕೊರಗಜ್ಜ ದೇವಸ್ಥಾನದಲ್ಲಿ ವರ್ಷಂ ಪ್ರತಿ ನಡೆಸುವ ಕೋ ಮುಂದೂಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಲೋಪಾಮುದ್ರಾ ದೃಷ್ಟಿ ಕಣ್ಣಿನ ಆಸ್ಪತ್ರೆ ಗೋಣಿಕೊಪ್ಪ ಹಾಗೂ ಇನ್ನ ಆರೈಕೆ ಪಡೆಯಿರಿ. ನಮ್ಮಲ್ಲಿ ಆಧುನಿಕ ಹಾಗೂ ಕಸ್ಟಮೈಸ್ ರೀತಿಯ ಕಣ್ಣಿನ ಪೊರೆಶಸ್ತ್ರ ಚಿಕಿತ್ಸೆ, ಲೇಸರ್ ಚಿಕಿತ್ಸೆ, ಒಣ ಕಣ್ಣಿನ ಚಿಕಿತ್ಸೆ ಹಾಗೂ ಕಣ್ಣಿನ ಎಲ್ಲಾ ರೀತಿಯ ಸಮಸ್ಯೆಗಳಿಗೆ ಚಿಕಿತ್ಸೆ ನೀಡಲಾಗುವುದು. ಸಂಪರ್ಕಿಸಿ ಗೋಣಿಕೊಪ್ಪ 9481. ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ವೀಲ್ ಕೆಫೆಯಲ್ಲಿ ಇದೇ November 25 November 27 ಹಗಲು 11:30 ಸಂಜೆ 6:00 9980981555. ತೂಕು ಮುಳುಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿ ವಿರಾಜಪೇಟೆ ಕೊಡವ ಸಮಾಜದ ನಡಪ ಚೆರಿಯ ಮಕ್ಕಳಂಜಿ ತೊಟ್ಟು ಬಯ ತಾನೇ ಕತ್ತನೆ ಅಂಜಿ ವಿಭಾಗದ ಆನಾಳು ಪೊನ್ನಾಳು ಪಿಂಜ ಕೊಡವೆ 3480555667. ಮೈಂಡ್ ಅಂಡ್ ಮ್ಯಾಟರ್ ಸಂಸ್ಥೆ ವತಿಯಿಂದ ಮಡಿಕೇರಿಯ ಕ್ರಿಸ್ಟಲ್ ಹಾಲ್ ಬಳಿ ಇರುವ ದ ಪೇಂಟ್ ಯುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಅಲ್ಲದೆ November 25, 26, 27 ಸಂಜೆ 7:00 ಸಂಗೀತ ಕಾರ್ಯಕ್ರಮವು ನಡೆಯಲಿದೆ. ದೇವಸ್ಥಾನ ಅಮ್ಮತ್ತಿ ಒಂಟಿ ಅಂಗಡಿ ಇಲ್ಲಿ ಇದೇ 27 ಭಾನುವಾರ ಪುತ್ತರಿ ವೆಳ್ಳಾಟಂ ನಡೆಯಲಿದೆ. ಆ ಪ್ರಯುಕ್ತ ಮುತ್ತಪ್ಪ ದೇವರ ಪುತ್ತರಿ ವೆಳ್ಳಾಟಂ ರಾತ್ರಿ 8:30 ಅನ್ನ ಸಂತರ್ಪಣೆ ನಡೆಯಲಿದೆ. ಪುತ್ತರಿ ವೆಳ್ಳಾಟಂ ಪ್ರಯುಕ್ತ ನಡೆಯುವ ಬೇಕರಿ ಪ್ರಿಯರಿಗಾಗಿ ಸ್ಯಾಮ್ಸ್ ಬೇಕರಿ ಹೌಸ್ ಇಂದು ನಾಪೋಕ್ಲುವಿನಲ್ಲಿ ಶುಭಾರಂಭ. ಪಾರ್ಟಿ ಸಭೆ ಸಭೆವರೆಗೆ ನಾಪೋಕ್ಲುವಿನಲ್ಲಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಅತ್ಯುತ್ತಮ ಸ್ಟಡಿ ಸೆಂಟರ್ ಮತ್ತು ಪ್ಲೇ ಹೋಮ್ ಪ್ರತಿದಿನ ಸಂಜೆ 4:00 ಉತ್ತಮ ಅವಕಾಶ. ಅಡ್ಮಿಷನ್ ಆರಂಭಗೊಂಡಿದೆ. ದರ್ಪಣ್ ಟ್ಯುಟೋರಿಯಲ್ ಅಂಡ್ ಪ್ಲೇ ಹೋಮ್ ಬಿಸಿ ಕಾಂಪ್ಲೆಕ್ಸ್ ಕಾವೇರಿ ವಿಸಿನಿಟಿ FMC ರೋಡ್ ನಾಪೋಕ್ಲು. ಸಂಪರ್ಕಿಸಿ ಅಡ್ಮಿನಿಸ್ಟ್ರೇಟರ್ ವಿದ್ಯಾಟಂಡ ಮಮತಾ ಚಿನ್ನಪ್ಪ 9483328. ಪಾರ್ವತಿ ತಮ್ಮ 72 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಅವರ ತವರ ಮನೆ ಪಳಂಗೋಟು ಮದೆಗ್ರಾಮ. 1 ಕೋಟಿ ಪಾರ್ವತಿಯವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನದ ನಂತರ ನಡೆಯಲಿದೆ. ರಾಮು ಇಂದು ನಿಧನರಾಗಿರುತ್ತಾರೆ. 56 ವರ್ಷ ಪ್ರಾಯದ HK ರಾಮು ಅವರ ಅಂತ್ಯಕ್ರಿಯೆ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕಾರ್ ಡೀಲರ್ ಈಗ ಮಡಿಕೇರಿ, ಗೋಣಿಕೊಪ್ಪ ಹಾಗೂ ಕುಶಾಲನಗರದಲ್ಲಿ ನಿಮ್ಮ ನೆಚ್ಚಿನ ಹ್ಯೂಂಡೈ ಕಾರ್ ಅನ್ನು ಆಫರ್ಗಳೊಂದಿಗೆ ನಿಮ್ಮದಾಗಿ. ಸುದ್ದಿ ಸಮಾಚಾರ ಓದಿಯುಳ್ಳೋ ಕಣ್ಣಚಂಡ ಜಾಗೃತಿ ವಿಮಯ. ಮಡಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಕ್ಕೆ ಇಂದು ಕಾರ್ಯಾಗಾರ ನಡೆದತ್ತು. ಇದತ್ತು ಕೂಡಿಯಾಡಿತ ತಕ್ಕ ಪರಂದ ಪಂಚಾಯತ್ ರಾಜ್ ನಿರ್ಮೂಲನೆ, ಆರೋಗ್ಯಯುತ ಮಕ್ಕಡ ಪಿಂಜ ಪೊಮ್ಮಕ್ಕಡ ಸ್ನೇಹಿ ಗ್ರಾಮ, ಮನಾರ ಪಿಂಜ ಪಚ್ಚೆ ಗ್ರಾಮ, ಮೂಲಸೌಕರ್ಯ ಸ್ವಾವಲಂಬಿ, ಸಾಮಾಜಿಕ ಸುರಕ್ಷತೆ, ನಲ್ಲ ಆಡಳಿತ ವ್ಯವಸ್ಥೆರ ನಿಟ್ಟಿಲು ಗ್ರಾಮ ಕೊಡುಪ ಕೂಡನಕ್ಕೆ ಗ್ರಾಮ ಸಮುದಾಯಕ್ಕೆ ಜೀವನ ಮಟ್ಟ ಸುಧಾರಿಸೋ ಇನ್ನ ನಾಪೋಕ್ಲು ಭಾಗತ್ ಬೋರೆ ಬೋರೆ ಅಭಿವೃದ್ಧಿ ಕಾಮಗಾರಿ ಪಿನ್ನ ಕಳಿಕೂಟಕ್ಕೆ ಶಾಸಕ KG ಬೋಪಯ್ಯ ಇಂದು ಮೊಳಿಯಿಟ್ಟತ್ತು.